ಹೇಗೆ ನೀವು ಸ್ಥಳ ಆಯ್ಕೆ ಮಾಡ್ಕೊಂಡ್ರಿ, ನಿಮ್ ಸ್ವಂತ ಜಾಗ ಇತ್ತ, ಹೇಗ್ ಮಾಡಿದ್ರಿ? ಮತ್ತೆ ಅದಕ್ಕೆ ಜಾಗ ಸ್ವಂತ ಸರ್, ನಮ್ದು ಸ್ವಂತ ನಮ್ಮ ಮನೆತವರ ಪೈಕಿ ಸ್ವಂತ ಜಾಗ ಅನ್ಕೊಂಡು. ಅಂದ್ರೆ ರಸ್ತೆ ಪಕ್ಕದಲ್ಲೇ ಇದೆ ನಿಮ್ದು? ರಸ್ತೆ ರೋಡ್ಗೆ ಇರ್ಬೇಕು, ಮೇನ್ ರೋಡ್ಗೆ ಇರ್ಬೇಕು ಸರ್. ಮೇನ್ ರೋಡ್ ಇದ್ರೆ ಮಳೆ ಬಂದ್ರೂ ಟ್ರಾನ್ಸ್ಪೋರ್ಟಿಂಗ್ ಲಾರಿಗೆ ಅಂತ ಫ್ಯೂಲ್ ಲಾರಿ, ಕೋಳಿ ಆದ್ಮೇಲೆ ಕೋಳಿ ತುಂಬಿಕೊಂಡು ಹೋಗೋ ಲಾರಿಗೆ ವ್ಯವಸ್ಥೆ ಸರಿಯಾಗಿರ್ಬೇಕು. ರಸ್ತೆ ಗಟ್ಟಿ ರಸ್ತೆ ಇರಬೇಕು, ಆ ತರ ಅದಕ್ಕೆ ಯಾವಾಗೂ ಆಗ್ಲಿ ರೋಡ್ ಪಕ್ಕದಲ್ಲಿ ಇರಬೇಕು. ನೀರಿಂದ ವ್ಯವಸ್ಥೆ ಹೇಗೆ ಮಾಡ್ಕೊಂಡ್ರೆ? ಮತ್ತೆ ನೀರು ಬೋರ್ ಇದೆ ಸರ್, ಮೊದಲಿಂದ ಬೋರ್ ಇದೆ. ಸಿಹಿ ನೀರು ಬೇಕದಕ್ಕೆ, ಉಪ್ಪು ನೀರು ಇರಬಾರ್ದು. ಸಿಹಿ ನೀರು ಇದ್ರೆ ಅದು ಬೆಳವಣಿಗೆ ಸಾಕಾಣಿಕೆ ಚಲೋ ಆಗ್ತದೆ. ಈ ನೋಡ್ರಿ ಶೇಖ್ ಅಹಮದ್ ಅವರೇ, ತಾವು ಕೋಳಿ ಸಾಕಾಣಿಕೆ ಪ್ರಾರಂಭ ಮಾಡಿ ಎಷ್ಟು ವರ್ಷ ಆಯ್ತು? ಈಗ 12 ವರ್ಷ ಆಯ್ತು ಸರ್. 12 ವರ್ಷ 13 ಚಾಲು ಮಾಡಿದ್ ಸರ್. 12 ವರ್ಷದಿಂದ ಸತತವಾಗಿ ಬ್ರಾಯ್ಲರ್ ಕೋಳಿ ಸಾಕಾಣಿಕೆಯನ್ನ ಮಾಡ್ತಾ ಇದ್ರಿ. ಪ್ರತಿ ವರ್ಷ ಎಷ್ಟು ಕೋಳಿ ಮರಿಗಳನ್ನ ತರ್ತೀರಿ? ಒಂದು ಸಲ ತಗೊಂಡ್ಬಂದ್ರೆ 9,000 10,000 ಸಮಯ ಬರ್ತದೆ ಸರ್. ಒಂದು ವರ್ಷದಾಗ 6 ಬೆಳೆ ತೆಗಿತೀರಿ? ಒಂದು ವರ್ಷದಾಗ ಅಂದ್ರೆ ಒಂದ್ ಸಾರಿ 10,000 ಅಂದ್ರೆ 60,000 ತನ ನೀವು ಸಾಕಾಣಿಕೆ ಒಂದ್ ವರ್ಷದಲ್ಲಿ ಮುಗಿಸ್ತೀರಿ? ಮುಗಿಸ್ತೀರಿ ಸರ್. ಹೇಗೆ ಒಂದ್ ಸಾರಿ ನೀವು 9,500 ತಗೊಂಡ್ಬರ್ತಿರಲ್ಲ, 9,500 ತಂದಾಗ ಎಲ್ಲಾದ್ರಲ್ಲಿ ಬದುಕು ಉಳಿತಾವ? ಇಲ್ಲ, ಅದ್ರಾಗ ಅವ್ರು ಏನ್ ಮಾಡ್ತಾರ, 100 ಕೋಳಿ ತಗೊಂಡು 2 ಕೋಳಿ ಫ್ರೀ ಕೊಡ್ತಾರ. 100 ಕೋಳಿ ಫ್ರೀ ಅವ್ರು ಕಂಪನಿ ಅವ್ರು ಕೊಡೋದು. ಅದಲ್ಲಾರ್ದೆ ಮತ್ತೆ ನಾವು ಪೂರ್ತಿ 45 ದಿವಸ ಸಾಕಾಣೆ ಆದ್ಮೇಲೆ ಒಂದು 500-600 ಕೋಳಿ ಸತ್ತೋತಾವ ಹೋಗ್ತಾವ. ಅದು ಕಂಪಲ್ಸರಿ, ಅದು ಹೋಗ್ಲೇಬೇಕದು, ಅಷ್ಟು ಹೋಗ್ತಿರ್ತೇವ. ಈಗ ತಾವು ಕೋಳಿ ಮರಿಯನ್ನ ತಗೊಂಬರೋದಾದ್ರೆ ಯಾವ್ದಾದ್ರು ನೋಡ್ರಿ, ಈಗ ನಮಗೆ ಮಾರುಕಟ್ಟೆ ಒಂದು ವ್ಯವಸ್ಥೆ ಸರಿ ಇಲ್ಲ. ನಾವು ಕೋಳಿ ಬಂದಾಗ ಮಾರಾಟ ಬಂದಾಗ ಮಾರುಕಟ್ಟೆಲಿ ಧಾರಣೆ ಇರೋದಿಲ್ಲ, ಹಾಗೆ ರೈತರ ಉತ್ಪನ್ನಗಳು ಹಂಗೆ ಆಗತ್ತೆ ಒಮ್ಮೆ. ಅದೇ ರೀತಿ ಕೋಳಿ ಮಾರಾಟ, ಮಾಂಸದ ಮಾರಾಟ, ಕುರಿ ಸಾಕಾಣಿಕೆ ಎಲ್ಲ ಹಂಗೆ ಅದಾವೆ. ಅದಕ್ಕೆ ತಾವು ಒಂದು ಯಾವಾದ್ರೂ ಕಂಪನಿ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡು ಈ ಒಂದು ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ರೆ ಹೇಗೆ? ಮೊದಲು ನಾವು ಸ್ವಂತ ಮಾಡಿದ್ವಿ ಸರ್, ಅಂದ್ರೆ ಒಂದು 3-4 ವರ್ಷ ಆದ್ಮೇಲೆ ಒಂದು ನಮ್ಮನ್ನ ಒಂದ್ ಸಲ 3,000 to 2,00,000 ಲಾಸ್ ಆಯ್ತು. 3,000 ಮರಿ ಸಾಕ್ಲಿಕ್ಕೆ 2,00,000 ಆದ್ಮೇಲೆ ನಾವು ಕಂಪನಿ ಹಿಡಿದೀವಿ ಸರ್. ನಾವು ನಮ್ದು ಇದು ಲಾಸ್ ಆತ ಹಿಂಗಾದ್ರೆ ಕಂಪನಿ ಅಂದ್ರೆ ಎಲ್ಲ ಅವರೇ ಕೊಡ್ತಾರೆ, ಅವ್ರಿಗೆ ತಗೊಂಡ್ ಹೋಗ್ತಾರ. ನಮ್ಗೇನ್ ರೇಟದ ಬಗ್ಗೆ ಕೋಳಿ ಸತ್ತರೋ ಅದಕ್ಕೇನು ನಮ್ಗೇನು ಇದಿಲ್ಲ, ಅದು ಅವ್ರದ್ದು ನಾವು ಹೆಂಗೆ ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀವಿ ಆ ಅಗ್ರಿಮೆಂಟ್ ಪ್ರಕಾರ ಅವ್ರು ಕೊಡ್ತಾರ. ಅವ್ರು ಏನು ಫೀಡ್ ಕೊಡ್ತಾರ, ಮರಿ ಕೊಡ್ತಾರ, ಅದ್ರದ್ದು ಮೆಡಿಸಿನ್ ಕೊಡ್ತಾರ ಅವರು. ಅದು ಉಳಿಕಿದ್ದೆಲ್ಲ ನಮ್ದೇ, ಶೆಡ್ ನಮ್ದೇ, ಕರೆಂಟ್ ನಮ್ದೇ, ಲೇಬರ್ ನಮ್ದೇ, ಒಟ್ಟು ನಮ್ದು ಎಲ್ಲ ನಮ್ದೇ. ಅವ್ರೇನು ಆರ್ಥಿಕವಾಗಿ ಸಹಾಯವನ್ನು ಒದಗಿಸ್ತಾರೆ ನಿಮ್ಗೆ ಸಾಕಾಣಿಕೆ ಮಾಡುವಾಗ? ಏನಾದ್ರು ಏನೇನು ಕೊಡಂಗಿಲ್ಲ, ಏನು ಕೊಡಲ್ಲ, ಏನು ಕೊಡಲ್ಲ. ಈಗ ನೀವು ನೋಡ್ರಿ, 10,000 ಮರಿಗಳನ್ನ ತರ್ತಿರುವ ತಂದಾಗ 2 ಶೆಡ್ಗಳನ್ನ ಮಾಡಿರಿ. ಈ ಶೆಡ್ ಎರಡು ಎಷ್ಟೆಷ್ಟು ಸೈಜ್ ಅದಾವ ಇವೆಲ್ಲ? ಇದು 160 ಫೀಟ್ ಉದ್ದ ಒಂದ್ ಶೆಡ್, ಒಂದ್ ಶೆಡ್ 100 ಫೀಟ್ ಉದ್ದ, ಅಗಲ 26-28 ಫೀಟ್ ಅಗಲ. ಉಳಿಕಿದ್ದಲ್ಲ ಹೈಟ್ ಉದ್ದ 160 ಫೀಟ್ ಒಂದಾದ 100 ಫೀಟ್ ಒಂದ. ಅವಾಗ ಕರ್ಸ್ ಇದು ನಾ ಸೆಕೆಂಡ್ ಹ್ಯಾಂಡ್ ತಗೊಂಡಿದ್ದು, ಸೆಕೆಂಡ್ ಹ್ಯಾಂಡ್ ಎಲ್ಲ ಕಂಪ್ಲೀಟ್ ಶೆಡ್. ಹಿಂಗೆ ಇತ್ತು ಅದು ಶೆಡ್ಡೇ, ಇನ್ನು ನಮ್ಮ ಸಿದ್ದರಾಮಪುರದಾಗಿತ್ತು. 2 ಶೆಡ್ ತಗೊಂಡೆ ನಾನು ತಂದು, ಅಲ್ಲಿ ಸೇಮ್ ಹೆಂಗೆ ಅಲ್ಲಿ ಹೆಂಗಿತ್ತು ಹಂಗೆ ನಂಬರ್ ಹಾಕಿ ಎಲ್ಲ ಕಿತ್ಕೊಂಬಂದು ಸೇಮ್ ಹಂಗೆ ಕುಂದಿರ್ಸಿದ್ವಿ. ಈಗ ಹೊಸದಾಗಿ ಮಟೀರಿಯಲ್ ಹಾಕಿ ಮಾಡ್ಬೇಕಾದ್ರೆ ಎಷ್ಟಾಗಲ್ಲ? ಹೊಸದಾಗಿ ಮಾಡ್ಬೇಕಂದ್ರೆ ಸ್ಕೋರ್ ಫೀಟ್ 2.5 ರೂಪಾಯಿಗೆ ಒಂದು ಸ್ಕೋರ್ ಫೀಟ್ ಮಾಡಿ ಕೊಡ್ತಾರೆ ಈಗ ಎಲ್ಲ ಅವ್ರದೇ, ಎಲ್ಲ ಅವ್ರದೇ ಆ ಲೆಕ್ಕದ ಪ್ರಕಾರ ಎಷ್ಟು ಬರ್ತದೆ. ಈಗ ಈ ಒಬ್ರು 2.50 ರೂಪಾಯಿ ಹೇಳ್ತಾರೆ, ಒಬ್ರು 3 ರೂಪಾಯಿ ಹೇಳ್ತಾರೆ ಸ್ಕೋರ್ ಫೀಟ್, ಎಲ್ಲ ನಾವು ಸೆಟ್ ಮಾಡಿ ಕೊಡ್ತೀವಿ. ಈ ನೋಡ್ರಿ ಮೇಲ್ಗಡೆ ನೀವು ಏನಾಗಿದ್ರೆ ಸೀಟ್ಗಳನ್ನ ಹಾಕೊಂಡಿರಿ, ಟಿನ್ ಸೀಟ್ ಅಂತೀರ, ಯಾವ ಸೀಟ್ ಅಂತೀರಿ? ಓಕೆ, ಚಾರ್ ಮಿನಾರ್ ಸೀಟ್ಗಳನ್ನ ಹಾಕೊಂಡಿರಿ, ಸೈಡ್ ಎಲ್ಲ ತಂತಿ ಜಾಳಿಗೆ ಹಾಕೊಂಡ್ಬಿಟ್ಟಿರಿ. ಮಳೆಗಾಲದ ಬಂದ್ರೆ ಈ ಜಾಳಿಗಿಂದ ನೀರದು ಬರೋದು ಏನಿಲ್ಲ, ಮತ್ತೆ ತಾಡ್ಪಲ್ ಕಟ್ಕೊಂಡಿರಲ್ಲ? ಅದಕ್ಕೆ ತಾಡ್ಪಲ್ ಕಂಪಲ್ಸರಿ ಬೇಕೇ. ಅದಕ್ಕೆ ಸಣ್ಣ ಮರಿ ಇದ್ದಾಗನು ಅದಕ್ಕೆ ಹೀಟ್ ಇರಬೇಕು, 4-5 ದಿವಸ ಹೀಟ್ ಇರ್ಬೇಕು. ಅದಕ್ಕೆ ಪೂರ ಫುಲ್ ಪ್ಯಾಕ್ ಮಾಡಿ ಲೈಟ್ ಹಚ್ಚಿ ಮತ್ತೆ ಅದಕ್ಕೆ ಇದ್ದಿಲೆ ಹಾಕ್ಬೇಕು, ಇದ್ದಿಲೆ ಹಾಕಿ ಕಾವಿರ್ಬೇಕು ಒಂದ್ 4-5 ದಿವಸ. ಎಷ್ಟು ದಿವಸದ ಮರಿಗಳನ್ನ ಕೊಡ್ತಾರೆ ನಿಮ್ಗೆ ಅವರು ಅಲ್ಲಿಂದ ಮಿಷಿನ್ದಾಗ? ಹಿಂಗ ತೆಗಿತಾರೆ, ಹಿಂಗ ನಮ್ಗೆ ಕೊಟ್ಬಿಡ್ತಾರೆ ಅಷ್ಟೇ. ಯಾವಾಗ ಮಿಷಿನ್ ತೆಗೆದು ನಮ್ಗೆ ಲೋಡ್ ಮಾಡ್ತಾರೆ ಗಾಡಿ. ಹೇಗೆ ಟ್ರಾನ್ಸ್ಪೋರ್ಟೇಷನ್ ಲಾರಿ ತಗೊಂಡ್ಬಂದ್ಬಿಡಲಿಲ್ಲ, ಅವರೇ ಅವರೇ ಯಾರ್ದೋ ಕಂಪನಿ ಇರ್ತದ ಅದು ಚಿಕ್ಸ್, ಅವರೇ ಡೋರ್ ಡೆಲಿವರಿ ಕೊಡ್ಬೇಕು ಲೆಕ್ಕ. ಅದು ಮಾಡ್ತಾರೆ ಫೀಡ್ಸ್ ಕೊಡ್ತಾರೆ, ಜೊತೆಗೆ ಮೆಡಿಸಿನ್ಸ್ ಕೊಡ್ತಾರೆ. ಮರಿ ಲೆಕ್ಕ ಮರಿ ಈಗ ನೋಡ್ರಿ 38 ರೂಪಾಯಿ ಅದು ಇವತ್ತು ರೇಟ್ ಮರಿ ರೇಟು, ಮರಿ ಸಣ್ಣ ಮರಿ ರೇಟು 38 ರೂಪಾಯಿ 30 ರೂಪಾಯಿ 40 ರೂಪಾಯಿ 50 ರೂಪಾಯಿ ತನಕ ಹೋಗ್ತದ. ಒಂದೊಂದ್ಸಲ 20 ರೂಪಾಯಿ 18 ರೂಪಾಯಿ ಬರ್ತದ. ಆ ರೇಟ್ ಹಿಡ್ಕೊಂಡು ಲೆಕ್ಕ ಇಟ್ಕೊಂಡಿರ್ತಾರ ಅವ್ರೆಲ್ಲ. ಫೀಡ್ ರೊಕ್ಕ ಆಮೇಲೆ ಅದ್ರ ರೊಕ್ಕ ಎಲ್ಲ ಬಡ್ಕೊಂಡಿರ್ತಾರ ಅವ್ರು ಎಲ್ಲ ಎಲ್ಲ ಅವರೆಲ್ಲ ಲೆಕ್ಕ ಮಾಡಿ ನಮ್ಗೆ ಕೊಡ್ತಾರ. ನಾವು ಮರಿ ನಾವು ಎಣಿಸಿ ತಗೊಂತೀವಿ ಮತ್ತು ಕೋಳಿ ದೊಡ್ಡ ಆದ್ಮೇಲೆ ಮೈ ಎಣಿಸಿ ಕೊಡ್ತೀವಿ ಅವ್ರಿಗೆ. ಈಗ ನೋಡಿ ನೀವು ಒಂದು 10,000 ಮರಿಗಳನ್ನ ಕೊಡ್ತಾರೆ ನಿಮ್ಗೆಲ್ಲ ಎಣಿಸಿ ತಂದು ನೀವು ಸಾಕಾಣಿಕೆ ಪ್ರಾರಂಭ ಮಾಡ್ತೀರಿ, ಯಾವುದೋ ಒಂದು ದೊಡ್ಡ ರೋಗ ಬಂದು ಎಲ್ಲ ಸತ್ತೋಗ್ಬಿಟ್ಟು ಅಂದ್ರೆ ಹೆಂಗೆ? ಅದು ಅವ್ರ ಲೆಕ್ಕ, ಅದು ಅದ ಅವ್ರ ಕಂಪನಿ ಜಮೀನ್ದಾರ. ನಾವು ಅವಾಗ ಹೇಳ್ತೀವಿ ಅವಾಗ ನೋಡ್ಸಾರ ಅವ್ರ ಇಷ್ಟ ಅವ್ರು ಬರ್ತಿರ್ತಾರ ಅವಾಗ ಅವಾಗ ಅವ್ರು ಬರ್ತಿರ್ತಾರ ನೋಡ್ತಿರ್ತಾರ. ಅದು ಮಾಮೂಲಿ ದಿನ ಒಂದು 7,000 ಕೋಳಿಗೆ 10,000 ಕೋಳಿ ಸಾಕಾಣಿಕೆ ಮಾಡ್ತೀವಿ. ಒಂದು 10 ಕೋಳಿ ದಿನ ಕಂಪಲ್ಸರಿ ಹೋಗ್ಲೇಬೇಕಂತಾರ ಅವರು. ಹೋಗ್ತಾವಂತಾರೆ 10,000 10 ಕೋಳಿ ಸಾಯ್ತಾವಂತಾರ. ಅದು ನಾವು ಅಡ್ಜಸ್ಟ್ ಮಾಡ್ಕೊಂಡು ಯಾವ ಲೋಗ ಬರಲಾರ್ದಾಗ ಸರಿಯಾಗಿ ಮಾಡ್ಕೊಂಡ್ರೆ ಏನೋ ಒಂದು 400-500-600 ತನಕ ಹೋಗ್ತಾವ. ಈಗ ಕೋಳಿ ಮರಿಯನ್ನ ಸಾಕಾಣಿಕೆ ತಂದ ಮೇಲೆ ತಾವು ಅವ್ರೆಲ್ಲ ಅವ್ರು ಹೇಳಿದ ಹಾಗೆ ನೀವು ಸಾಕಾಣಿಕೆಯನ್ನ ಮಾಡ್ಬೇಕು. ಹೌದು ಸರ್. ಫೀಡ್ಸ್ ಹಾಕೋದಿರ್ಬಹುದು ಎಲ್ಲ ಹಾಕೋದಿರ್ಬಹುದು ಎಷ್ಟು ದಿವಸ ಮಾರಾಟಕ್ಕೆ ಸಿದ್ಧ ಆಗ್ತಾವು? 40-45 ದಿವಸ. 45 ದಿವಸ ಲಾಸ್ಟ್. ಹೇಗೆ ಅವರು ಅದನ್ನ ತೂಕದ ಮೇಲೆ ತಗೋತಾರ? ಒಂದು ಕೋಳಿ ಲೆಕ್ಕನ ತೂಕದ ಮೇಲೆ ತಗೋತಾರ. ತೂಕದ ಮೇಲೆ ಹೇಗೆ ಕೊಡ್ತಾರ ಒಂದು ಕೆಜಿ ನಿಮ್ಗೆ? ಕೆಜಿ 8 ರೂಪಾಯಿ 8.50 ರೂಪಾಯಿ ಕೊಡ್ತಾರೆ ನಮ್ಗೆ. 8 ರೂಪಾಯಿ ಒಂದು ಕೋಳಿ. 45 ದಿವಸ ಮರಿಯನ್ನು ಸಾಕಾಣಿಕೆ ಮಾಡಿದ ಮೇಲೆ ಎಷ್ಟು ತೂಕ ಆಗತ್ತದ? 2.5 ಕೆಜಿ ತನಕ ಆತದ. 2.5 ಕೆಜಿ ಅಷ್ಟೇ ಅಷ್ಟೇ ಜಾಸ್ತಿ ದಿನ ಒಂದು ಮತ್ತೆ 5 ದಿವಸ ಹೆಚ್ಚಿಗೆ ಇಟ್ಟರೆ ಮತ್ತೆ ಜಾಸ್ತಿ ಆತದ. ಅದು ಮೇವು ಸಾಕು ಬೇಕು. ಅದು ಅದು ಅಂದ್ರೆ 2.5 ಕೆಜಿ ಅಂದ್ರೆ ನಿಮಗೆ 8 ರೂಪಾಯಿ ಕೆಜಿ ಅಂತಂದ್ರೆ ಒಂದು 20 ರೂಪಾಯಿ ಆತಷ್ಟೇ. ಒಂದು ಕೋಳಿಗೆ 20 ರೂಪಾಯಿ ಕೋಳಿಗೆ 20 ರೂಪಾಯಿ ಕೋಳಿಗೆ 20 ರೂಪಾಯಿ ಅಂತಂದ್ರೆ 100 ಕೋಳಿಗೆ 2,000 ರೂಪಾಯಿ ಆಯ್ತು. 10,000 ಕೋಳಿಗೆ ಅಂತಂದ್ರೆ ನಿಮಗೆ 10 ಲೆಕ್ಕ ಬರ್ತದ. 10 ಲೆಕ್ಕ 24-25 ಟನ್ ಬರ್ತದ. 25 ಟನ್ ಮೇಲೆ ಟನ್ ಲೆಕ್ಕ ಅಂದ್ರೆ ಹೆಂಗ್ ಬೀಳ್ತದ ಒಂದ್ ಟನ್ನಿಗೆ? ನೀವು ಹಾಕಿ ಕೆಜಿಗೆ 8 ರೂಪಾಯಿ ಅಂದ್ರೆ ನಿಮಗೆ 8,000 ರೂಪಾಯಿ 8,000 ರೂಪಾಯಿ ಆಗ್ತದ ಒಂದ್ ಟನ್. ನಿಮಗೆ ಒಮ್ಮೆ 1,60,000 2 ಲಕ್ಷ ತನ ಬರುತ್ತೆ. ಕರೆಕ್ಟ್. ಒಂದು 2 ಬರಲ್ಲ, 1.60, 1.50 ಸಾರಿ ಒಂದು ಏನೋ ಒಂದು ಸ್ವಲ್ಪ ರೇಟ್ಗೆನ ಕಮ್ಮಿ ಬಂತಂದ್ರೆ ಅವರು ಒಂದು 10 ನಮಗೆ ಒಂದು 45 ದಿವಸ 24 ಟನ್ ಕೋಳಿ ಮರಿ ಮೋಸ. ಹೇಗೆ ಅದನ್ನೆಲ್ಲ ರೊಕ್ಕ ಕೊಟ್ಟದ್ದು ಎಲ್ಲ ಮುರ್ಕೋತಾರ ಅವ್ರು ಅದರಲ್ಲಿ? ಅಂದ್ರೆ ಏನು ನಮ್ಮ ರೊಕ್ಕ ಏನು ಕೊಡೋಂಗಿಲ್ಲ ಅವ್ರು, ಏನು ಅವರೇ ಫ್ರೀ ಕೊಟ್ಟಿರ್ತಾರೆ ಎಲ್ಲ ಅವರೇ ತಂದು ಕೊಟ್ಟಿರ್ತಾರೆ. ಅವ್ರು ಕೊಡೋದೇ 3 ಸರ್, ಅವರು ಮರಿ ಕೊಡ್ತಾರ, ಅದರದ್ದು ಫೀಡ್ ಕೊಡ್ತಾರ, ಮೆಡಿಸಿನ್ ಕೊಡ್ತಾರ. ಅವರು ಮಾಡ್ತಾರ ಬೆಳೆಸಿ ಮೇಯಿಸಿ ದೊಡ್ಡದ ಮಾಡಿ ಅವ್ರು ಕೊಟ್ಬಿಡ್ತಾರೆ. ನಾವು ಕೊಟ್ಬಿಡ್ಬೇಕು. ಕಾಟ ಮಾಡಿದ ತನಕ ನಮ್ದು, ಕಾಟ ಆದ್ಮೇಲೆ ಅವ್ರದ್ದು ಅದು ಕೋಳಿ ಅವ್ರ ಲೆಕ್ಕ. ನೋಡ್ರಿ ಶೇಖ್ ಮೊಹಮ್ಮದ್ ಅವ್ರು, ಇದು ಒಂಥರ ಒಳ್ಳೇದು ಅಂತ ಅನ್ಸುತ್ತೆ. ಬಹಳಷ್ಟು ಮಂದಿ ರೈತರು ಕೋಳಿ ಸ್ವಂತ ಸಾಕಾಣಿಕೆ ಮಾಡಿ ಕೈ ಸುಟ್ಟುಕೊಂಡು ಅಥವಾ ಲಾಸ್ ಆಗಿ ಬಹಳಷ್ಟು ಮಂದಿ ಕೋಳಿ ಸಾಕಾಣಿಕೆ ಸಾಕಾಣಿಕೆ ಸ್ವಂತ ಮಾಡಿದ್ರೆ ಅದು ಹೇಳಕ್ ಬರಂಗಿಲ್ಲ. ಸ್ವಂತ ಸಾಕಾಣಿಕೆ ಮಾಡಿದ್ರೆ ಅಂದಿವಲ್ಲ ಲಾಸನ ಆಗಬಾರ್ದು. ಬಟ್ ಲ್ಯಾಟ್ರಿ ಇಲ್ಲಾದ್ರೆ ಮನೆ ಮಠ ಮಾರ್ಕೆಟ್ ಮತ್ತೆ ಕಟ್ಬೇಕಾತ ಇಲ್ಲಾದ್ರೆ ಫೀಡ್ ಅದು ಫೀಡ್ ಬೇಕಾದ್ರೆ ಸ್ಟಾಕ್ ಇರಬೇಕು. ರೊಕ್ಕ ಜಾಸ್ತಿ ಹೋಗುದು ಫೀಡ್ನಾಗೆ. ಫೀಡು ಎಷ್ಟು ಮರಿ ಒಂದ್ಸಲ ತಗೊಂಬರ್ತೀವಿ, ಮೆಡಿಸಿನ್ ಒಂದ್ಸಲ ತಗೊಂಬರ್ತೀವಿ. ಫೀಡು ದಿನ ಬೇಕು ಅದಕ್ಕೆ ಫೀಡು. ಫೀಡ್ ಇಲ್ಲದಂದ್ರೆ ಮತ್ತೆ ಇದಾಗ್ತವೆ. ಈಗ ನೋಡ್ರಿ ಕೋಳಿ ಸಾಕಾಣಿಕೆಯನ್ನ 2 ಪದ್ಧತಿ ಒಳಗ ಮಾಡ್ತಾರೆ. ಈಗ ನೆಲದ ಮೇಲೆ ಸಾಕಾಣಿಕೆಯನ್ನ ಮಾಡ್ತಾರೆ, ಪಂಜರದಲ್ಲಿ ಸಾಕಾಣಿಕೆ ಮಾಡ್ತಾರೆ. ನಿಮ್ದು ನೋಡಿದ್ರೆ ಇದು ನೆಲದ ಮೇಲೆ ಸಾಕಾಣಿಕೆ ಇದೆ, ಯಾಕೆ ನೆಲದ ಮೇಲೆ ಆಯ್ಕೆ ಮಾಡ್ಕೊಂಡ್ರಿ? ಇದು ಬಯಲರ್ ನೆಲ ಮೇಲೆ ಬರ್ತದೆ. ಅಲ್ಲಿ ಸಾಕಾಣಿಕೆ ಮಾಡುವ ಕೆಳಗಡೆ ಕಾಲಲ್ಲಿ ಏನಾದ್ರು ಹಾಕಿರ್ತಾರೆ ಅಥವಾ ಮಣ್ಣಷ್ಟೇ ಬಿಟ್ಟಿರ್ತಾರೆ? ಒಟ್ಟು ಒಟ್ಟು ಹಾಕ್ತೀವಿ ಸರ್, ಭತ್ತದ ಒಟ್ಟು ಹಾಕ್ತೀವಿ. ಮತ್ತೆ ಅದನ್ನ ಭತ್ತದ ಒಟ್ಟು ಚೇಂಜ್ ಮಾಡ್ತಿರ್ತಾರೆ ಒಮ್ಮೆ ಹಾಕಿದ್ರೆ? ಒಂದೇ ಸಲ ಇವಾಗ ಹಾಕಿದ್ಮೇಲೆ ಒಂದು 20-25 ತನಕ ಅದಕ್ಕೆ ಲೂಸ್ ಮಾಡ್ಕೊಂತಿರ್ತೀವಿ. ದಿನ ಒಂದ್ಸಲ ಲೂಸ್ ಮಾಡ್ತೀವಿ ಅದಕ್ಕೆ. ಇವಾಗ ಕವಳೆ ಆಗಲಿ ಶೇಂಗಾ ಆಗಲಿ ಹೆಂಗ ಬಿಸಿಲಿಗೆ ಹಾಕಿದ್ರೆ ಅದರ ಕಾಲು ಹೊಡ್ತೀವಲ್ಲ 6 ಲಕ್ಕ, ಹಂಗ ಒಂದ್ಸಲ ಡೈಲಿ ಒಂದ್ಸಲ ಮಾಡ್ಬೇಕು ಅದು. ಈ ಮತ್ತೆ ಕೋಳಿಗಳಿಗೆ ಫೀಡು ನೀರು ಎಲ್ಲ ವ್ಯವಸ್ಥೆ ಹೇಗೆ ಕೊಡ್ತೀರಿ? ಇಲ್ಲೆಲ್ಲ ಓಪನ್ ಆಗಿರ್ತವೆ ಕೋಳಿ ಮರಿಗಳು, ಕೋಳಿಗಳು ಹೇಗೆ ಕೊಡ್ತೀರಿ ಅವಕ್ಕೆಲ್ಲ? ಅವು ಅದರದ್ದು ಫೀಡ್ದು ಬೇರೆ ಇರ್ತದ ಬಾಕ್ಸು, ವಾಟರ್ದು ಬೇರೆ ಇರ್ತಾವ. ಅದಕ್ಕೆ ಅಂದ್ರೆ ಬಂದು ಎಲ್ಲ ಬಂದು ಒಂದರದಲ್ಲೇ ತಿಂತಾವ? ಎಲ್ಲ 100 ಕೋಳಿಗೆ 20 ಬಾಕ್ಸ್ ನೀರ್ದು 20, ಫೀಡ್ದು 20, 1,000 ಕೋಳಿಗೆ 1,000 ಕೋಳಿಗೆ ಇರ್ತಾವ. ಅಂದ್ರೆ ಅವನ ಸತತವಾಗಿ ನೀವು ಫೀಡ್ ಅನ್ನ ಎಷ್ಟು ದಿವಸಕ್ಕೆ ಎಷ್ಟು ಸರಿ ಹಾಕ್ಬೇಕಾಗತ್ತೆ? ಸಲ ಹಾಕ್ತೀವಿ ಸರ್, ಸಾಯಂಕಾಲ ಹಾಕಿದ್ರೆ ಮತ್ತೆ ಮರ್ದಿವ್ ಸಾಯಂಕಾಲ. ಎಷ್ಟೆಷ್ಟು ಹಾಕ್ತೀರ ಒಂದು ಕೋಳಿಗೆ? ಒಂದೊಂದು ಕೋಳಿಗೆ ಚೀಲದ ಮೇಲೆ ಹೋಗ್ತದ. ಏನು ಒಂದೊಂದು ಕೋಳಿಗೆ ಒಂದು 100 ಗ್ರಾಮ್, 200 ಗ್ರಾಮ್ ಹಿಂಗೆ ಹೋಗತ್ತ? ಹೋಗ್ತದ. ಹೆಂಗ ದೊಡ್ಡ ಆಗ್ತಾವ ಬೆಳಕಂತ ಬರ್ತಾವ ಜಾಸ್ತಿ ತಿಂತಾವ. ಸಣ್ಣ ಮರಿ ಬಂದಾಗ 2 ಚೀಲ 3 ಚೀಲ ಹೋಗ್ತದ ದಿನ. ಬರ್ತಾ ಬರ್ತಾ 5 ಆಗ್ತದ, 10 ಆಗ್ತದ, 20 ಆಗ್ತದ, 30 ಆಗ್ತದ ಲಾಸ್ಟ್ಗೆ. ಈಗ ನೋಡ್ರಿ 10,000 ಕೋಳಿ ಮರಿಗಳನ್ನ ತಂದಾಗ ಈ ಸಾಕಾಣಿಕೆ 45 ದಿವಸವರೆಗೆ ಎಷ್ಟು ಜನ ನೋಡ್ಕೋತಿರ್ದಿನೆಲ್ಲ? ನಾವು 3 ಮಂದಿ ನೋಡ್ಕೊಂತೀವಿ. 3 ಮಂದಿ ಸಾಕು. 3 ಮಂದಿ ಸಾಕು. ಮುಂಜಾನೆ ಸಾಯಂಕಾಲ ತನಕ ಇಲ್ಲೇ ಇರ್ಬೇಕು? ಇಲ್ಲೇ ಇರ್ತೀವಿ. ರಾತ್ರಿ ಇಲ್ಲೇ ಇರ್ಬೇಕು. ರಾತ್ರಿ ಮನುಷ್ಯ ಬಾರ ಬರ್ತಾನೆ ಮಲ್ಕೊಳಕ್ಕೆ. ರಾತ್ರಿ ಫೀಡ್ ಹಾಕ್ಬೇಕ ಮತ್ತ ರಾತ್ರಿ ಏನೇ ಬರ ಸುಮ್ನೆ ನಿಗರಾಣಿ ಅಷ್ಟೇ. ಹೇಗೆ ಈ ಶೆಡ್ ಅಲ್ಲಿ ಒಳಗಡೆ ಎಲ್ಲ ಕತ್ಲನೇ ಇರ್ತದ ಲೈಟ್ ವ್ಯವಸ್ಥೆ ಕಂಟಿನ್ಯೂಸ್ ಆಗಿ ಲೈಟ್ ಇರ್ಬೇಕು 24 hours ಲೈಟ್ ಇರ್ಬೇಕು. ರಾತ್ರಿ ರಾತ್ರಿ ಕತ್ಲ ಇದ್ರೆ ಏನ್ ನೀರು ಕೊಡಲ್ಲ ಫೀಡ್ ತಿನ್ನಲ್ಲ ರಾತ್ರಿ. ಡೇ ಟೈಮ್ ಡೇ ಟೈಮ್ ಏನ ಅದು ಕರೆಂಟ್ ಏನು ಸಂಬಂಧ ಇಲ್ಲ ಅದಕ್ಕೆ. ಏನ್ ಬೇಸಿಕ್ ಹಾಲ್ ಆದ್ರೆ ಸ್ಪೀಕರ್ ಐತೆ ನೋಡ್ರಿ ಮೇಲೆ ಅದಾವಲ್ಲ ಒಳಗೆ ಫ್ಯಾನ್ ಇರ್ತಾವ ಅಂದ್ರೆ ತಂಪಾಗಿರ್ಬೇಕು ಬೇಸಿಗೆ ಬೇಸಿಕ್ ಕಾಲದಾಗ. ಬೇಸಿಕ್ ಕಾಲದಾಗ ಒಂದೇ ಬ್ಯಾಚ್ ಬರ್ತದೆ ಬೇಸಿಕ್ ಕಾಲ ಜಾಸ್ತಿ ಬರಂಗಿಲ್ಲ ಒಂದೇ ಬ್ಯಾಚ್. ಅಂದ್ರೆ ಈಗ ಮಳೆಗಾಲ ಚಳಿಗಾಲದಲ್ಲಿ 45 ದಿವಸಕ್ಕೆ ಒಂದೊಂದು ತೆಗಿತಾ ಇರ್ತೀರಿ. ಟಾಪ್ ಬರ್ತದೆ ಮಳೆಗಾಲ ಚಳಿಗಾಲದಾಗ ಭಾರಿ ಬೆಳೆ ಬರ್ತದೆ ಬೆಳೆ ಫಸ್ಟ್ ಕ್ಲಾಸ್ ಬರ್ತದೆ. ಬೇಸಿಕ್ ಕಾಲದಾಗ ನೀರು ಜಾಸ್ತಿ ಕುಡೋದು ಫೀಡ್ ತಿನ್ನೋದು ಕಮ್ಮಿ. ಈಗ ಮನುಷ್ಯರು ಬೇಸಿಗೆ ಕಾಲದಾಗ ನೀರು ಜಾಸ್ತಿ ಕೊಡ್ತಾರೆ ಅನ್ನೋ ಕಮ್ಮಿ ಮಾಡ್ತಾರೆ ಊಟ ನೀರು ನೀರು ನೀರು ಅಂತಿರ್ತಾರೆ ಅದು ಹಂಗೆ. ಅಂದ್ರೆ ಸುತ್ತಮುತ್ತ ಎಲ್ಲ ಸ್ಪ್ರಿಂಕ್ಲರ್ ಹಾಕೊಂಡ್ಬಿಟ್ರಿ ಮೇಲ್ಗಡೆ ಆಮೇಲೆ ಏನಾದ್ರು ತೆಂಗಿನ ಗರಿ ಯಾವ ಏನಾದ್ರು ಹಾಕಿರ್ತಾರೆ ಮೇಲೆ ಅದೇ ಅದೇ ಹಾಕಿ ಅದೇ ಬಿಟ್ಬಿಡ್ತೀವಿ ನೀರು ನೀರು ನೀರು ಸ್ಪ್ರಿಂಕ್ಲರ್ ಮೇಲೆ. ಮುಂಜಾನೆ ಹತ್ತುವರೆಗೆ ಸ್ಟಾರ್ಟ್ ಮಾಡಿದ್ದು ಸಾಯಂಕಾಲ 5-5 ಬಂದ್ ಮಾಡ್ತೀವಿ. ನೀರು ಬೀಳ್ತಾನೆ ಇರ್ತದೆ ಸಣ್ಣಗ ಫ್ಯಾನ್ ಇರ್ತಾವ ಫ್ಯಾನ್ಲಿಂದ ತಣ್ಣಕ್ಕೆ ತೆಳಗಿ ಇಳ್ಕಂತ ಒಳಗೆ ಇಳ್ಕಂತ. ಇದು ನೋಡ್ರಿ ಎರಡು ಶೆಡ್ ಸುಮಾರು ನಿಮಗೆ ಒಂದು ಒಂದು 10 ಗುಂಟೆ ಜಾಗದಾಗ ಆಗ್ಯದ. ಹಾ ಅಷ್ಟೇ 10 ಗುಂಟೆ ಅವು ಜಾಸ್ತಿ ತಗೊಂಡೇವು. ಯಾಕಂದ್ರೆ ಗಾಡಿ ಬಂದ್ರೆ ಗಾಡಿ ತಿರುಗಾಡಬೇಕು ಗಾಡಿ ಗಾಡಿ ಬರ್ಬೇಕಲ್ಲ ಫೀಡ್ ಗಾಡಿ ಕೋಳಿ ಮರಿ ಒಯ್ಯ ಗಾಡಿ. ಈಗ ಈ ಜಾಗಕ್ಕೆ ಅದು ಬಾಡಿಗೆ ಅದು ಎಷ್ಟು ಕೊಡ್ತೀರಿ ಒಂದು ವರ್ಷಕ್ಕೆ? ಒಂದು ವರ್ಷಕ್ಕೆ ನೋಡಿ ಸರ್ ಒಂದು ವರ್ಷಕ್ಕಂದ್ರೆ 60,000 ಕೊಡ್ತೀವಿ. 60,000 60,000 ಮತ್ತು ಸತತವಾಗಿ 3 ಮಂದಿದು ದಿನ ಕೂಲಿ ಎಲ್ಲ ಟೋಟಲ್ ಖರ್ಚು ನಮಗೆ ಒಂದು ಬ್ಯಾಚ್ ತೆಗೆದ್ರೆ 40-45,000 50,000 ಸಮೀಪ ಬರ್ತದೆ. 40 ಒಂದು ಬ್ಯಾಚ್ ಎಲ್ಲರದ್ದು ಕಲಿತು ಬರ್ತದೆ. ನಿಮಗೆ ಒಂದು 2 ಲಕ್ಷ ರೂಪಾಯಿ ಉಳಿತದೆ ಒಂದು ಬ್ಯಾಚ್ ಹಿಂದೆ? 2 ಲಕ್ಷ ಆಗಿದೆ ಉಳಿಯಲ್ಲ ಸರ್ 60-70 ಲಾಸ್ಟ್ ಉಳಿತದೆ. ಏನು ನೋಡಿರಿ 10 ಗುಂಟೆದಲ್ಲಿ ಮತ್ತೆ ನೀವು ಎಷ್ಟು ಇದನ್ನ ಮಾಡ್ಕೊಂಡು ಒಳ್ಳೆ ರೀತಿಯಿಂದ ಲಾಭ ಬರ್ತಾ ಇದೆ. ಅದೇ ಕೃಷಿಯನ್ನ ಕೃಷಿ ನೋಡಿದ್ರೆ ಹೆಂಗ ಬರಂಗಿಲ್ಲ ಎರಡು ಬೆಳೆ ಬರ್ತದೆ ಬಂದ್ರೆ ನೀರಿದ್ರು ಬೇಸಿಗೆ ಒಂದ್ ಬೆಳೆ ಚಳಿಗೆ ಒಂದ್ ಮಳೆಗಾಲ ಒಂದ್ ಬೆಳೆ ಬರ್ತದೆ. ಇದು ವರ್ಷಕ್ಕೆ 6 ಬೆಳೆ ಬರ್ತಾವ. ನೋಡ್ರಿ ಈಗ 1.5 ಲಕ್ಷ ಹಿಡಿದ್ರು 6 ಬೆಳೆ ಅಂತಂದ್ರೆ ನೀವು 6 ಅಂದ್ರೆ 1.9 ಲಕ್ಷ ರೂಪಾಯಿ ಸತತವಾಗಿ ನೀವು 10 ವರ್ಷದಿಂದ ಕೋಳಿ ಸಾಕಾಣಿಕೆಯನ್ನ ಮಾಡ್ತಾ ಇದ್ದೀರಿ. ಒಳ್ಳೆ ಆರ್ಥಿಕವಾಗಿ ಸಬಲರಾಗಿರ್ತಾವ ಸರ್. ದೇವ್ರ ದಯ ದೇವ್ರ ಕಾಪಾಡ್ತೇವೆ ನಾವು ಮಾಡ್ತೇವ ಖುಷಿಯಿಂದ ಹೇಳ್ತೀವಿ ಸರ್ ಅಂತ ಬೆಳಿತೀವಿ. ಈಗ ನೋಡಿ 10 ವರ್ಷದಲ್ಲಿ ನಿಮಗೆ ಯಾವಾಗಾದ್ರೂ ನಿಮಗೆ ಲಾಸ್ ಅನ್ನೋದಿಲ್ಲ ಇದ್ರಲ್ಲಿ? ಒಟ್ಟು ನಾವು ಸ್ವಂತ ಹಾಕಿದಾಗ ಲಾಸ್ ಇತ್ತು ಆಗಿತ್ತು ಒಂದ್ಸಲ ಅವತ್ತಲ್ಲ. ಇದ್ರಲ್ಲಿ ನಿಮಗೆ ಹೋತಪ್ಪ ಅಂದ್ರೆ ನೀವು ಮಾಡಿದ್ದು ಕೂಲಿಗೆ ಹೋಗ್ಬಿಡ್ತದ ಅಷ್ಟೇ. ಇಲ್ಲಿ ಸಪೋಸ್ ಇಲ್ಲಿ ಈಗೇನು ಕೋಳಿ ಸಾಕಾಣಿಕೆ ಮಾಂಸದ ಕೋಳಿ ಎಲ್ಲ ನಾವ್ ಎಷ್ಟು ಮಾತಾಡ್ತೇವೆ ಅಷ್ಟು ದುಡ್ದದ್ದು ಲಾಸ್ ಆಗತ್ತೆ ನಿಮ್ದು ಅಷ್ಟೇ. ನಾವು ಸ್ವಂತ ಮಾಡಿದ್ರೆ ಸ್ವಂತ ಮಾಡಿರ್ತೀರಿ ಅಥವಾ ನೀವು ಲೇಬರ್ ಹಚ್ಚಿ ಮಾಡಿಸಿದ್ವಿ ಅಂತಂದ್ರೆ ಕೈಯಿಂದ ಬೀಳದವರೆಗೂ ಸಪೋಸ್ ಎಲ್ಲ ಸತ್ತು ಹೋಗ್ಬಿಟ್ಟು ಅಂತಂದ್ರೆ ಅಷ್ಟು ಸ್ಫೂರ್ತಿ ಸತ್ತು ಹೋಗ ಬರಂಗಿಲ್ಲ ಹೋಗಲ್ಲ. ಅವಾಗ ಡಾಕ್ಟರ್ ಬರ್ತಾರೆ ಡಾಕ್ಟರ್ ಅವಾಗ ಇನ್ಫಾರ್ಮೇಶನ್ ಕೊಡ್ತೀವಿ ಅದು ಏನಾಗ್ಯದ ಭಾಳ ಸಹ ಅವ್ರು ಬಂದು ಕಾಸಿ ಕೊಯ್ದು ಪೋಸ್ಟ್ ಮಾರ್ಟಮ್ ಮಾಡಿ ಅದ್ರಾಗ ಏನ್ ಪ್ರಾಬ್ಲಮ್ ಅದ ಲಿವರ್ ಪ್ರಾಬ್ಲಮ್ ಆಗ್ಯದ ಏನಾರ ನೀರು ಕೆಟ್ಟ ನೀರು ಕುಡಿದ ಕಾಸಿ ಆಗ್ಯದ ಏನ ಫೀಡ್ನ ಏನ ಫಾಲ್ಟ್ ಆಗ್ಯದ ಅವ್ರ ಡಾಕ್ಟರ್ ಇರ್ತಾರ ಅವ್ರು ಬಂದು ಚೆಕಪ್ ಮಾಡಿ. ಹೇಗೆ ಎಲ್ಲಿಂದ ಬರ್ತಾರೆ ಅವರು? ಯಾವ್ದು ಕೋಳಿ ನಿಮ್ದು? ಕೆಂಪು ಕೋಳಿನ ಬಿಳಿ ಕೋಳಿನ ಯಾವ್ದು? ಬಿಳಿ ಕೋಳಿ ಸರ್. ವೈಟ್ ಎಲ್ಲಿಂದ ಬರ್ತಾರ ಅವರೆಲ್ಲ ಡಾಕ್ಟರ್ಸ್? ಅವ್ರು ಡಾಕ್ಟರ್ಸ್ ಬೆಳಗಾಂದಾಗ ಅದರ ಈ ಕಡೆ ಆಂಧ್ರದಾಗ ಅಂದ್ರೆ ಶಂಶಾಬಾದ್ನಾಗ ಅದರ ಹೇಳಿಲ್ಲ ಅವ್ರು ಏನಂತ ಹಂಗೇನಿದ್ರೆ ನೀವೇ ಜಸ್ಟ್ ತಗೊಂಬರ್ರಿ ಅಂತಾರ. ಹಾಕ್ಬೇಕು ಒಂದೆರಡು ಮೂರು ಕೋಳಿ ಹೋಯ್ತೀವಿ ಅಲ್ಲಿಗೆ ಇಲ್ಲ ಬರ್ತೀವಿ ಅಂದ್ರೆ ಬರ್ತಾರ ಅವರು. ಹೇಗೆ ನಿಮಗೆ ಈಗ 10 ವರ್ಷದಲ್ಲಿ ಈ ತರ ಕೋಳಿಗಳ ಸತ್ತದ ಏನಾದ್ರೂ ದೊಡ್ಡ ಪ್ರಮಾಣದಲ್ಲಿ ಆಗಿದೆ? ಒಂದ್ಸಲ ಆಗಿತ್ತು ಅಷ್ಟೇ ಒಂದೇ ಸಲ ಅರ್ಧಕ್ಕರ್ಧ ಸತ್ತಿದ್ದು. ಯಾಕೆ ಏನ್ ಅನ್ನೋದು ಗೊತ್ತಾಯ್ತು? ಅವಾಗ ಗೊತ್ತಾಯ್ತು ಹಿಂದೆಗಡೆಗೆ ರೋಗ ಅದೇ ರೋಗ ಬಹಳ ಇಲ್ಲ ಅಕ್ಕಿ ಜ್ವರ ಇಲ್ಲ ಅದು. ಅವಾಗ ಏನು ಮಾಡ್ಲಿಕ್ಕೆ ಆಗಲಿಲ್ಲ ಉಳಿದು ಎಲ್ಲ ಒಂದು 50% ಹೋಯ್ತು. ಅವಾಗ 50 ಇಲ್ಲ ಹೋಗಿಲ್ಲ ಅಷ್ಟೊಂದು 40-45% 35% ಹೋಗಿದ್ದು. ಶೇಖಮ್ಮದ ಅವರೇ ಈಗ ನೋಡಿ ನಿಮ್ಮ ಕೋಳಿ ಸಾಕಾಣಿಕೆ ಮಾಡ್ಬೇಕಾದ್ರೆ ನೀವು ಸ್ವಂತ ಮನೆಯವರ ಮಾಡ್ತೀರ ಎಲ್ಲರೂ? ಇಲ್ಲ ಮನೆಯವರು ಒಬ್ಬರೇ ಲೇಬರ್ ಲೇಬರ್. ಮತ್ತೆ ಒಳ್ಳೆ ರೀತಿಯಿಂದ ಒಕ್ಕಲ್ತನ ಮತ್ತೆ ಭೂಮಿ ಅದು ಇದೆ ಇದ್ರ ಜೊತೆ ಭೂಮಿ ಇದೆ ಬಕ್ಕಳ 15 ಎಕರೆ ಭೂಮಿ ಇದೆ. ಏನಾಗ್ತಿರ ಮತ್ತೆ ಬೆಳೆಗಳನ್ನ? ನಾವು ಲೀಸು ಕೊಟ್ಬಿಟ್ಟಿವಿ ಅಲ್ಲೇ ಮಾಡ್ಕಂತಿರ್ತೀವಿ ಇದಕ್ಕೆ ಸಾಕ ಮತ್ತೆ ಅಲ್ಲೇ ಮಾಡ್ತೀರ. ಲೀಸ್ ಅದಕ್ಕೂ ನೀರಿದೆಯಾ? ನೀರಾವರಿ ನೀರಿದೆ ಬೋರ್ ಇದೆ 3 ಬೋರ್ ಇದೆ ನೀರು ಕೊಟ್ಟಿದೆ. ಹೆಂಗ್ ಕೊಡ್ತಾರ ಲೀಸು? ಅದು ನೋಡ್ರಿ 10 ಎಕರೆಗೆ ಅವ್ರ ಕಲ್ತು ಕಾಸಿ 1,10,000 ರೂಪಾಯಿ ಕೊಡ್ತಾರ ಅಷ್ಟೇ. ನೀರು ಕೊಡ್ತೀರಿ ಮತ್ತೆ ಅಷ್ಟೇ. ಅದ ಏನಂದ್ರೆ ಲೇಬರ್ ಸಿಗೋಲ್ರು ಲೇಬರ್ ಪ್ರಾಬ್ಲಮ್ ಅದ ಅಂತಾರ. ಹೇಗೆ ನೀರು ಚೆನ್ನಾಗಿದೆ ನಿಮ್ದೆಲ್ಲ ಸಾಕಾಗತ್ತಾ ಬೇಸಿಗೆಯಲ್ಲಿ? ಅದು ಬೇಸಿಗೆಯಲ್ಲಿ ಎಲ್ಲ ಪೀಸಿನ ಚೆನ್ನಾಗಿ ಬರ್ತದೆ. ಅಲ್ಲ, ನಿಮ್ದು ರಸ್ತೆ ಪಕ್ಕದಲ್ಲಿ ಇದೆ, ಒಳ್ಳೆ ಭೂಮಿ ಇದೆ, ಉಸುಕು ಭೂಮಿ, ಚೆನ್ನಾಗಿ ಏನಾದ್ರೂ ಹಣ್ಣಿನ ಗಿಡ ಅವು ಇವು ಹಚ್ಚು ಮಾರಾಟ ಇದನ್ನ ಮಾಡಬಹುದು ನೀವು. ಸಮಾಧಾನ ಆಗಲ್ಲ ಇದಕ್ಕೆ, ಸಾಲ ಸಾಕಾಗಿದೆ. ಮತ್ತೇನು ಮಾಡ್ತೀವಿ ಸರ್ ಅಂದ್ರೆ? ಶೇಖ್ ಅಹಮ್ಮದ್ ಅವರೇ, ತಾವು ಈಗ ಕೋಳಿ ಸಾಕಾಣಿಕೆ ಮಾಡಿ ಆರ್ಥಿಕವಾಗಿ ಒಳ್ಳೆ ರೀತಿಯಿಂದ ಅಭಿವೃದ್ಧಿ ಆಗಿದ್ದೀರಿ, ಮುಂದೆ ಇನ್ನೂ ಏನು ಪ್ಲಾನ್ ಇದೆ, ಏನಾದರೂ ಇದರಲ್ಲೇ ಸುಧಾರಣೆ ಮಾಡಬೇಕು, ಏನು ಮಾಡ್ಬೇಕಂತ ವಿಚಾರ ಇದೆ? ಮಾಡ್ಬೇಕು, ಮುಂದೆ ಏನಾದ್ರು ಸ್ವಲ್ಪ ಇನ್ನೂ ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡ್ಬೇಕಂತ. ಹೇಗೆ ಮತ್ತೆ ನಿಮ್ಮ ಜೊತೆ ಸಾಥ್ ಮಾಡಲಿಕ್ಕೆ ನಿಮ್ಮ ಮಕ್ಕಳು ಅವರು ಎಲ್ಲ ಕೆಲಸ ಮಾಡ್ತಾರಾ ಅಥವಾ ಹೇಗೆ? ಬರ್ತಾರೆ ಅವರು, ಏನು ಟೈಮ್ ಇದ್ರೆ ಬರ್ತಾರೆ, ಅವರು ಬರ್ತಾರೆ. ಹೇಗೆ ಅನಿಸ್ತದ್ರಿ ನಿಮ್ಮ ಕೋಳಿ ಸಾಕಾಣಿಕೆ ಉದ್ದಿಮೆ ಒಟ್ಟಾಗಿ ಮತ್ತೆ ಕೋಳಿ ಸಾಕಾಣಿಕೆ ಮಾಡ್ಬೇಕು ಅನ್ನೋರ್ಗೆ ಏನ್ ಹೇಳ್ತಿರ್ತಾವ್? ಅವ್ರು ಅಂತ ನಾವು ಮಾಡ್ತೀವಿ ಅಂದ್ರೆ ಮಾಡ್ಕೊಳ್ರಿ, ನೀವು ಸ್ವಂತ ಮಾಡಿದ್ರೆ ಅದು ಹೇಳಕ್ ಬರಂಗಿಲ್ಲ, ಅದು ಲಾಸ್ ಆತದೋ ಪ್ರಾಫಿಟ್ ಆತದೋ. ಈಗ ನಂಗೆ ಕಂಪ್ನಿಯಾಗ ಆದ ಕಂಪ್ನಿ ಕೇಳ್ರಿ ಹೋಗಿ, ಕಂಪ್ನಿಯವ್ರು ಕೊಡ್ತಾರೆ. ಅದು ಕಂಪ್ನಿಯವ್ರು ಏನ್ ಮಾಡ್ತಾರಂದ್ರೆ ಗ್ಯಾರಂಟಿ ಇದ್ರೆ ಕೊಡ್ಬಿಡ್ತಾರ ಅವ್ರು. ಗ್ಯಾರಂಟಿ ಇರ್ಬೇಕು ಮನುಷ್ಯರು, ಭೂಮಿ ಗ್ಯಾರಂಟಿ ಇರ್ಬೇಕು, ಭೂಮಿ ಸ್ವಂತ ಭೂಮಿ ಇರ್ಬೇಕು. ಬಾಳ ತಲೆ ಏನಾಗ್ಯದ, ಭೂಮಿ ಒಬ್ಬರದು ಒಬ್ಬರು ಹಾಕೊಂಡು ಕಾಸಿ ರಾತ್ರಿ ಕೂಡ ಎಲ್ಲ ಹಾಕೊಂಡು ಹೋಗಿ ಮಾರ್ಕೊಂಡ್ಬಿದ್ದಿಟ್ಟು ಅಂದ. ಅದಕ್ಕೆ ಅಲ್ಲಿಂದ ಅವ್ರು ಬಹಳ ಹುಷಾರಾಗಿ ಸ್ವಂತ ಭೂಮಿ ಇದ್ದವ್ರಿಗೆ ಪಾಣಿ ಗಿಣಿ ಎಲ್ಲ ಅವ್ರ ಹೆಸರು ಇರ್ಬೇಕು, ಹಂಗಾದ್ರೆ ಕೊಡ್ತಾರ ಅವರು. ಏನ್ ನಿಮ್ಮ ಜೊತೆ ಡೆಪಾಸಿಟ್ ಅಗ್ರಿಮೆಂಟ್ ಏನಾರು ಮಾಡ್ಕೊಂಡಿರ್ತಾರೆ? ಒಪ್ಪಂದ ಅಷ್ಟೇ ಇದೆ, ಅಗ್ರಿಮೆಂಟ್ ಮಾಡ್ಕೊಂತಾರೆ ಅಷ್ಟೇ. ಭೂಮಿ ಅದು ಪಾಣಿ ತೋರಿಸ್ರಿ, ಅಲ್ಲ ಇಷ್ಟು ವರ್ಷ ಮಾಡ್ತೀನಿ ಅಂತ ಏನಾರ ಮಾಡ್ತಾರೆ? ಹಂಗೇನಿಲ್ಲ, ಎಲ್ಲ ಅವ್ರು ಫೀಡ್ ಕೊಡ್ತಾರೆ, ಮರಿ ಕೊಡ್ತಾರೆ, ಔಷಧ ಕೊಡ್ತಾರೆ, ಸಾಕಾಣಿಕೆ ಮಾಡಿ ಅವ್ರಿಗೆ ಕೊಡ್ಬೇಕು. ಅವ್ರು ನಾವು ಅಷ್ಟೇ, 8 ರೂಪಾಯಿ ಕೆಜಿ, 10 ರೂಪಾಯಿ ಕೆಜಿ, 8 ರೂಪಾಯಿ 8 ವರೆ ಅಷ್ಟೇ ಅಷ್ಟೇ. 10 ರೂಪಾಯಿ ನಾವು ನಾವು ಅಗ್ರಿಮೆಂಟ್ ಮಾಡ್ಕೊಂತಿದ್ರೆ ಅದು ಅಷ್ಟೇ ಅಷ್ಟಕ್ಕೆ ಮಾಡಿ. ಮಾರುಕಟ್ಟೆಲಿ ರೇಟ್ ಬೇಕಾದಷ್ಟು ಆಗಲಿ, ಏನೇನ ಆಗಲಿ, ಅದು ಏನೆಲ್ಲ ಡೌನ್ ಆಗಲಿ ಏನೇನ ಅಪ್ ಆಗಲಿ, ನಮ್ಗೆ ಸಂಬಂಧ ಇಲ್ಲ. ಅದು ತಗೊಂಡೋತಾರ ಅದಷ್ಟೇ. ಒಂದೇಳೆ ಅವ್ರು ಬಂದು ತಗೊಂಡು ಹೋಗ್ಲಿಕ್ಕೆ ಅಂದ್ರೆ ಏನ್ ಮಾಡ್ತೀರಿ ಅವಾಗ? ಒಂದು ಒಯ್ಯಲೇ ಬೇಕಾರು. ಅಲ್ಲ ಒಯ್ಯದಲ್ಲಪ್ಪ, ನಾವು ಒಯ್ಯದಲ್ಲ ಅಂದ್ರೆ ನೀವೇನ್ ಮಾಡೋರು? ನೋಡ್ತೀವಿ ಮತ್ತೆ ನಾವೇ ಇಲ್ಲ, ಸತ್ತೋತಾವು ಸತ್ತೋಗ್ಬಿಡ್ತಾವ. ಯಾಕೆ 45 ದಿವಸ ಆದ್ಮೇಲೆ ಅವಾಗ ಸಾಯ್ತ? 5 ದಿವಸ ಇರ್ತಾವ, 50 ದಿವಸ ತನಕ ಇರ್ತಾವ. 50 ಆದ್ಮೇಲೆ ಆಟು ದೊಡ್ಡದಾಗಿ ಸುಮ್ಮನೆ ಸತ್ತೋಗ್ಬಿಡ್ತಾವ. ಅದೇನ 10, 20, 30, 40 ಅಂದ್ರೆ ಏನಾಯ್ತು? ಇಲ್ಲಿ ಸ್ಥಳೀಯವಾಗಿ ಒಮ್ಮೆ 10,000 ಕೋಳಿ ಬಂದಾಗ ಮಾರಾಟ ಮಾಡೋದು ಕಷ್ಟ ಆಗ್ಬಿಡ್ತದೆ. ಇನ್ನೋ ಆರ್ಡರ್ ತಗೊಂತಾರ, ಅಂಗಡಿ ಎಲ್ಲ ಆರ್ಡರ್ ತಗೊಂಡು ಹೋಗಿ ಗಾಡಿಗಳು ಕಳಿಸ್ತಾರ, ಬರ್ತಾರ ಅವ್ರ ಮನುಷ್ಯರು ಬರ್ತಾರ, ಕಾಟ ಇಲ್ಲೇ ಕಾಟ ಮಾಡ್ತಾರ, ಇಲ್ಲೇ ಗಾಡಿ ಇಲ್ಲೇ ಕಾಟ ಮಾಡಿ ಇಲ್ಲಿಗೆ ಇಲ್ಲೇ ಮಾರಾಟ. ಅಂದ್ರೆ ನಿಮ್ಮ ಒಂದು ಕೋಳಿ ಸಾಕಾಣಿಕೆ, ಮಾಂಸದ ಕೋಳಿ ಸಾಕಾಣಿಕೆಯಿಂದ ನಿಮಗೆ ಒಳ್ಳೆ ತೃಪ್ತಿ ಇದೆ? ಅನುಭವ ಶುರು ಆಗಿದೆ. ಒಳ್ಳೇದು ಶೇಖ್ ಅಹಮ್ಮದ್ ಅವರೇ, ಇದುವರೆಗೆ ನಿಮ್ಮ ಮಾಂಸದ ಕೋಳಿ ಸಾಕಾಣಿಕೆ ಅನುಭವಗಳನ್ನ ನಮ್ಮ ರೈತರೊಂದಿಗೆ ಹಂಚಿಕೊಂಡು ಒಳ್ಳೆ ರೀತಿಯಿಂದ ಲಾಭ ಬರ್ತಾ ಇದೆ. ನಿಮಗೆ ಧನ್ಯವಾದಗಳು. ತಮಗೆ ತಾವು ಬಂದಿದ್ದು ನಮಗೆ ಬಹಳ ಸಂತೋಷ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಯರಗೇರ ಗ್ರಾಮದ ಶೇಖ್ ಅಹಮ್ಮದ್ ಅವರ ಕೋಳಿ ಸಾಕಾಣಿಕೆ ಅನುಭವಗಳನ್ನು ಕೇಳಿಬಂದ್ರೆ. ಬನ್ನಿ ಈಗ ಕೇಳೋಣ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ರೈತರಿಗಾಗಿ. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳು ಯಾವುದೇ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 29.8-32.3 ಡಿಗ್ರಿ ಸೆಲ್ಸಿಯಸ್, ಹಾಗೆಯೇ ಕನಿಷ್ಠ ಉಷ್ಣಾಂಶ 19.9-20.4 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 56-83% ಮತ್ತು ಕನಿಷ್ಠ ಆರ್ದ್ರತೆ 14-33% ಇರುವ ಸಾಧ್ಯತೆ ಇದ್ದು, ಗಾಳಿಯ ವೇಗ ಸರಾಸರಿ 10-14 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮಾಹಿತಿಯನ್ನು ನೀಡಲಾಗಿದೆ. ಇನ್ನು ಮುನ್ಸೂಚನೆಯಂತೆ ಮುಂದಿನ 5 ದಿನಗಳು ಮಳೆ ಆಗುವ ಸಾಧ್ಯತೆ ಕಡಿಮೆ ಇರುವುದರಿಂದ ಬೆಳೆಗಳಲ್ಲಿ ತೇವಾಂಶದ ಕೊರತೆ ಕಂಡು ಬಂದಲ್ಲಿ ನೀರಾವರಿ ಸೌಲಭ್ಯವಿದ್ದರೆ ಹಗುರವಾಗಿ ನೀರನ್ನು ಹಾಸಿ ಭತ್ತ, ದ್ವಿದಳ ಧಾನ್ಯಗಳು ಮತ್ತು ಇತರೆ ಆಹಾರ ಬೆಳೆಗಳಿಗೆ ಸಂಜೆಯ ಸಮಯದಲ್ಲಿ ಶೀತದ ಗಾಳಿಯಿಂದ ಸಂರಕ್ಷಿಸಲು ನೀರಾವರಿ ನಿರ್ವಹಣೆಯನ್ನು ರೈತ ಬಾಂಧವರು ಕೈಗೊಳ್ಳಬೇಕು. ಬೆಳಗಿನ ಸಮಯದಲ್ಲಿ ಮಂಜು ಬೀಳುವ ಸಾಧ್ಯತೆ ಇರುವುದರಿಂದ ಬೆಳೆಯಲ್ಲಿ ರೋಗಗಳ ಬಾಧೆ ಹೆಚ್ಚಾಗಿ ಕಂಡು ಬರುವ ಸಾಧ್ಯತೆ ಇದ್ದು, ರೈತರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಶೀತ ವಾತಾವರಣದಲ್ಲಿ ಮಣ್ಣಿನ ಪೋಷಕಾಂಶಗಳನ್ನು ಅನ್ವಯಿಸಬೇಡಿ. ಕಳಪೆ ಬೇರಿನ ಚಟುವಟಿಕೆಯಿಂದಾಗಿ ಸಸ್ಯಗಳು ಆ ಒಂದು ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಈಗಾಗಲೇ ಕಟಾವು ಮಾಡಿದ ಬಿತ್ತನೆ ಬೀಜಗಳನ್ನು ಸರಿಯಾಗಿ ಒಣಗಿಸಬೇಕು. ಅಂದರೆ ಏಕದಳ ಧಾನ್ಯಗಳು ತೇವಾಂಶ ಶೇಕಡ 10-12, ದ್ವಿದಳ ಧಾನ್ಯಗಳ ತೇವಾಂಶ ಶೇಕಡ 9, ಎಣ್ಣೆಕಾಳುಗಳ ತೇವಾಂಶ ಶೇಕಡ 8 ಮತ್ತು ತರಕಾರಿ ಬೀಜಗಳು ಶೇಕಡ 5-6 ರಷ್ಟಿರಬೇಕು. ಇದರಿಂದ ಹೆಚ್ಚು ದಿನ ಕೆಡದಂತೆ ಬೀಜಗಳನ್ನು ಸಂರಕ್ಷಣೆ ಮಾಡಬಹುದು, ಜೊತೆಗೆ ಉಗ್ರಾಣದ ಕೀಟಬಾಧೆಯನ್ನು ಕಡಿಮೆ ಮಾಡಬಹುದು.

ಬಾಳ ಸಿಹಿಮುತ್ತಲಮ್ಮಯ ಬಾಳಲ್ಲಿ ಸಿಹಿಮುತ್ತಲಮ್ಮಯ ಬಾಳಲ್ಲಿ ಸಿಹಿಮುತ್ತಲಮ್ಮಯ ಬಾಳಲ್ಲಿ ಸಿಹಿಮುತ್ತಲಮ್ಮಯ ಬಾಳಲ್ಲಿ ಕರೀ